ಅನಾದಿಕಾಲಮಾರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ ವ್ಯವಹಾರೇ ಸ್ಥಿತಂ ತಸ್ಮಾತ್ ಉಭಯಂ ವ್ಯಾವಹಾರಿಕಂ ಅನಾದಿಕಾಲಮಾರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ ವ್ಯವಹಾರೇ ಸ್ಥಿತಂ ತಸ್ಮಾತ್ ಉಭಯಂ ವ್ಯಾವಹಾರಿಕಂ. ಜೀವ ಜಗತ್ತು ಅನಾದಿಕಾಲಂ ಆರಭ್ಯ, ಯಸ್ಯ ಆದಿಹಿ ನಾಸ್ತಿ ತದನಾದಿಹಿ, ಯಾವುದಕ್ಕೆ ಪ್ರಾರಂಭ ಎನ್ನುವುದೇ ಇಲ್ಲವೋ ಅದನ್ನು ಅನಾದಿ ಎಂದು ಸಂಬೋಧಿಸುತ್ತಾರೆ. ಇದಂ ದ್ವಯಂ ಜೀವ ಜಗತ್, ಈ ಎರಡು ಜೀವ ಮತ್ತು ಜಗತ್ತು ಮೋಕ್ಷಾತ್ ಪೂರ್ವಂ, ಮೋಕ್ಷವನ್ನು ಹೊಂದುವ ಪೂರ್ವ ಕ್ಷಣದವರೆಗೆ, ಮುಕ್ತನಾಗುವ ಪೂರ್ವ ಕ್ಷಣದವರೆಗೆ ಏನು ಜೀವ ಜಗತ್ತು ಎನ್ನುವುದು ಲಭ್ಯ ಇದೆಯೋ ಇದು ಅನಾದಿಕಾಲಂ ಆರಭ್ಯ, ಇದಕ್ಕೆ ಪ್ರಾರಂಭ ಇಲ್ಲ, ಇದು ಅನಾದಿಕಾಲದಿಂದಲೂ ಇದೆ. ಎಲ್ಲಿದೆ ವ್ಯವಹಾರೇ ಸ್ಥಿತಂ, ಈ ಜೀವ ಜಗತ್ತು ಎನ್ನುವುದು ಆತ್ಮನಲ್ಲಿಲ್ಲ, ಹೇಗೆ ಹಾವು ಹಗ್ಗದಲ್ಲಿ ಇಲ್ಲವೋ ಆ ನೀರು ವಾಸ್ತವಿಕವಾಗಿ ಮರುಭೂಮಿಯಲ್ಲಿ ಲಭ್ಯ ಇಲ್ಲ. ಆ ಹಾವು ವಾಸ್ತವಿಕವಾಗಿ ಹಗ್ಗದಲ್ಲಿ ಇಲ್ಲ. ಹಾಗೆ ಈ ಜೀವ ಜಗತ್ತು ಎನ್ನುವ ಈ ವ್ಯವಹಾರ ಕೊಟ್ಟೆ ತಗೊಂಡೆ ಹೋದೆ ಬಂದೆ, ನೀನು ನಾನು ಅವರು ಇವರು ಏನು ವ್ಯವಹಾರಗಳಿವೆಯೋ ಈ ವ್ಯವಹಾರಗಳು ಆತ್ಮದಲ್ಲಿ ಇಲ್ಲ. ಹಾಗಾದ್ರೆ ಈ ವ್ಯವಹಾರಗಳು ಎಲ್ಲಿವೆ? ಆತ್ಮನಲ್ಲಿಲ್ಲ ಅಂದ್ರೆ ಪರಮಾತ್ಮನಲ್ಲಿರಬೇಕು. ಇಲ್ಲ ಇಲ್ಲ, ಪರಮಾತ್ಮನಲ್ಲಿಲ್ಲ. ಮತ್ತು ಎಲ್ಲಿವೆ ಇವು? ಇವೆ ಎಂದು ಯಾವನು ಅಂದುಕೊಂಡಿದ್ದಾನೋ ಅವನ ಜೊತೆ ಇವೆ. ಯಾರು ಹಿಂಗೆ ಅಂದ್ಕೊಳಕ್ಕೆ ಹೋಗ್ತಾರೆ? ಅಜ್ಞಾನಿ. ಅಜ್ಞಾನಿಯು ಮಾತ್ರ ಹೀಗೆ ಭಾವಿಸಲಿಕ್ಕೆ ಸಾಧ್ಯ. ಯಾರವನು ಅಜ್ಞಾನಿ? ಜೀವ. ವಾಪಸ್ ಮತ್ತೆ ಅಲ್ಲಿ ಬಂದು ನಾವು ಜೀವ ಜಗತ್ತು ಎನ್ನುವ ಈ ವ್ಯವಹಾರಗಳು ಆತ್ಮನಲ್ಲಿ ಇಲ್ಲ. ಎಲ್ಲಿವೆ ಹಾಗಾದ್ರೆ? ಜೀವನಲ್ಲಿವೆ. ಜೀವ ಯಾರು? ವ್ಯವಹಾರದಲ್ಲಿ. ವ್ಯವಹಾರದಲ್ಲಿ ಜೀವ ಜಗತ್ತು ಎನ್ನುವ ಭೇದಗಳು ಇವೆ ಸಿದ್ಧಾಂತ. ಜೀವ ಜಗತ್ತು ಕೊಟ್ಟೆ ತಗೊಂಡೆ ಹೋದೆ ಬರ್ತೀನಿ, ನೀವು ನಾವು ನಮ್ಮವರು ನಿಮ್ಮವರು ಅನ್ನುವ ಏನು ಭೇದಗಳಿವೆಯೋ ಎಷ್ಟೂ ಭೇದಗಳು, ಜೀವ ಜಗತ್ ಭೇದಗಳು ವ್ಯವಹಾರದಲ್ಲಿ ಲಭ್ಯವಿನ ಆತ್ಮನಲ್ಲಿ ಇವು ಲಭ್ಯ ಇಲ್ಲ. ಇದು ದಪ್ಪ ಉಂಗುರ, ದೊಡ್ಡ ಉಂಗುರ, ಮ್ಯಾಕ್ಸಿಮಮ್ ಸೈಜ್ ಉಂಗುರ, ಚಿಕ್ಕ ಸೈಜ್ ಉಂಗುರ, ಇವಷ್ಟು ಎಲ್ಲಿವೆ? ಚಿನ್ನದಲ್ಲಿಲ್ಲ. ಅದನ್ನು ಕರಗಿಸಿ ಬಡದರೆ ಅದು ಒಂದು ತಂತಿ ಆದೀತೆ. ವ್ಯವಹಾರದಲ್ಲಿ ತಂತಿ ಎಂದು ಕರೆಯಲ್ಪಟ್ಟಿರಬಹುದು, ಅದನ್ನು ಸುತ್ತಿದ್ರ ಚೈನ್ ಆದೀತೆ. ವ್ಯವಹಾರದಲ್ಲಿ ಅದನ್ನು ಚೈನ್ ಅಂತ ಕರೆದಿರಬಹುದು. ಆದರೆ ಏನೆಲ್ಲ ರೂಪಗಳನ್ನು ಬದಲಿಸ್ತಾ ಅದು ವ್ಯವಹಾರದಲ್ಲಿ ಲಭ್ಯವಿದ್ದಾಗ್ಯೂ ಕೂಡ ಚಿನ್ನದಲ್ಲಿ ಯಾವ ಬದಲಾವಣೆ ಆಗಿಲ್ವಲ್ಲ? ಚಿನ್ನ ಹಾಗೆ ಇದೆ. ಹಾಗೆ ಅನೇಕ ನಾಮರೂಪಗಳಿಂದ ಈ ಜೀವ ಜಗತ್ತಿನ ವ್ಯವಹಾರವು ಬದಲಾಗ್ತಾ ಇದ್ದಾಗ್ಯೂ ಕೂಡ ಬ್ರಹ್ಮ ತತ್ವವು ಹೇಗಿದೆಯೋ ಹಾಗೆ ಇದೆ. ಆದ್ದರಿಂದ ಜೀವ ಜಗತ್ತು ಇವುಗಳ ಲಕ್ಷಣ ಏನು ಅಂತ ಕೇಳಿದ್ರೆ ವ್ಯಾವಹಾರಿಕಂ, ಇವೆರಡು ವ್ಯಾವಹಾರಿಕ ಸತ್ಯವನ್ನು ಹೊಂದಿವೆ. ಇವುಗಳಿಗೆ ಪಾರಮಾರ್ಥಿಕ ಸತ್ಯತ ಇಲ್ಲ, ವ್ಯಾವಹಾರಿಕ ಸತ್ಯ ಇರುತ್ತದೆ. 38ನೇ ಶ್ಲೋಕ. ಚಿದಾಭಾಸ ಸ್ಥಿತ ನಿದ್ರಾ ವೃತ್ತಿರೂಪಿಣೀ ಆವೃತ್ಯ ಜೀವ ಜಗತಿ ಪೂರ್ವೇ ನೂತ್ನೇತು ಕಲ್ಪಯೇ. ವಿಕ್ಷೇಪ ಆವೃತ್ತಿ ರೂಪಿಣಿ, ಇವು ಎರಡು ಸುಂದರವಾದ ಪ್ರಮುಖವಾದ ಮಾಯೆಯ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಒಂದು ಆವೃತ್ತಿ, ಇನ್ನೊಂದು ವಿಕ್ಷೇಪ. ಆವೃತ್ತಿ ಅಂದರೆ ಮುಚ್ಚಳಿಕೆ, ವಿಕ್ಷೇಪ ಅಂದರೆ ಭ್ರಮಿಸುವಿಕೆ, ಆರೋಪಿಸುವಿಕೆ, ಭ್ರಾಂತಿಯಿಂದ ಉಂಟು ಮಾಡುವಿಕೆ. ವಿಕ್ಷೇಪ ಆವೃತ್ತಿ ರೂಪಿಣಿ ಚಿದಾಭಾಸ ಸ್ಥಿತ, ಆವರಣ ವಿಕ್ಷೇಪಗಳಿಂದಾಗಿ ನಮಗೆ ಚಿದಾಭಾಸನು ಲಭ್ಯನಾಗಿದ್ದಾನೆ. ಚಿದಾಭಾಸ ಅಂದ್ರೆ ಯಾರು? ಆತ್ಮನ ಪ್ರತಿಬಿಂಬ, ಚೈತನ್ಯದ ಪ್ರತಿಬಿಂಬ. ಚೈತನ್ಯ ಅಂದ್ರೆ ಯಾವುದು? ಅದೇ ವೈಕುಂಠದಾಗಿದೆಯಲ್ಲ ಸ್ವಾಮೀಜಿ. ಅಲ್ಲಿ ಇಲ್ಲಿ ಎನ್ನದೆ ತನ್ನಲ್ಲಿ ತಾನು ಕಂಡವನೇ ಅವನೇ ಆ ಚೇತನ. ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀಯ? ಅದನ್ನ ನಿನ್ನಲ್ಲಿ ನೀನು ಕಾಣ್ಬಿಡು ಅಷ್ಟೇ. ಆ ಚೇತನದ ಪ್ರತಿಬಿಂಬ, ಆ ಚೇತನದ ಪ್ರತಿಬಿಂಬ. ಹೇಗೆ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿಯೋ ಹಾಗೆ ಕೇವಲ ಸಚ್ಚಿದಾನಂದ ಚೈತನ್ಯ, ಆನಂದ ಚೈತನ್ಯ ಏನಿದೆಯೋ ಅದರ ಪ್ರತಿಬಿಂಬವೇ ಚಿದಾಭಾಸ. ವಿಕ್ಷೇಪ ಆವೃತ್ತಿರಿ ಆವೃತ್ತಿ ರೂಪಿಣಿ ಚಿದಾಭಾಸ ಸ್ಥಿತ. ಅವನು ಇದ್ದಾನೆ ಈಗ ಆ ಚಿದಾಭಾಸನು ಅವನನ್ನ ಆಶ್ರಯಿಸಿಕೊಂಡು. ಯಾವ ಚಿದಾಭಾಸ? ಆತ್ಮನ ಪ್ರತಿಬಿಂಬ. ಅವನು ನಾವು ಮೊದಲು ಏನಂತ ಕರೆದಿದ್ವಿ? ಅವಚ್ಛಿನ್ನ ಜೀವಾತ್ಮ, ಪರಿಮಿತಿಗೆ ಒಳಪಟ್ಟ ಜೀವಾತ್ಮ. ಯಾಕೆ ಪರಿಮಿತಿಗೆ ಒಳಪಟ್ಟ ಜೀವಾತ್ಮ ಅಂತ ಕರೆದ್ವಿ? ಶರೀರ ಮನಸ್ಸು ಬುದ್ಧಿಗಳಲ್ಲಿ ನಾನು ಎನ್ನುವ ಅಭಿಮಾನವನ್ನು ಬೆಳೆಸಿಕೊಂಡಂತಹ ಈ ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ, ಕರ್ತ ಅಹಮಿನಿ ಮಗ್ನತೆ. ಭಗವಂತ ಹೇಳ್ತಾನೆ, ಅವನು ತಾನೇ ಎಲ್ಲವನ್ನು ಮಾಡದೆ, ತಾನು ಮಾಡದೆ, ತನ್ನಿಂದ ಆಯಿತು, ತಾನೇ ಮಾಡುವವನು, ತಾನೇ ಗಳಿಸಿದೆ, ತಾನೇ ಹೊಂದಿದೆ ಅಂತ ಹೇಳ್ತಾನಲ್ಲ. ದಿಸ್ ಸ್ಟೂಪಿಡ್ ಇಂಟೆಲಿಜೆಂಟ್ ಫೆಲೋ. ಕಲಿತ ಮೂರ್ಖ. ಬ್ಯಾರ ಅಂದ್ರೆ ಡಿಲೀಟ್ ಮಾಡ್ರಿ, ನಾನೇನ್ ಮಾಡ್ಲಿಕ್ಕೆ? ನನ್ನ ನ್ಯಾಚುರಾಲಿಟಿ ಹೋಗ್ಬಿಡ್ತದ. ನಾ ಹೇಳ್ತೇನೆ ಕೇಳಿ, ಈ ಯೂಟ್ಯೂಬ್ ಇವು ಆ ಟ್ಯೂಬ್ ಇವು ನಂದೇನು ಒಂದು ಬಿಂದಾಸ ಸಹಜತೆ ಇತ್ತು. ಯು ವಿಲ್ ಆಲ್ ಮಿಸ್ ಇಟ್ ಐ ಟೆಲ್. ನಾ ತಿಳ್ಕೊಂಬುದಿಲ್ಲ. ದ ಪೀಪಲ್ ದೇ ಮಿಸ್ ಇಟ್. ಆಯ್ತಪ್ಪ, ಕಟ್ ಮಾಡಿದ ಮೇಲೆ ದೇ ಮಿಸ್ ಇಟ್ ಅಂದೆ ನಾನು. ನಾ ಹೇಳೋದು ಅರ್ಥ ಆಗ್ಲಿಲ್ಲ ನಿಮ್ಗೆ. ಅದು ಮಿಸ್ ಆದ್ರೆ ಅದು ಇನ್ಸ್ಪಿರೇಷನ್ ಬರೋದಿಲ್ಲ. ನಾನು ಇನ್ಸ್ಪೈರ್ ಆದ್ರೆ ಜನ ಇನ್ಸ್ಪೈರ್ ಆಗ್ತಾರೆ. ನಾನೇ ಸಪ್ಪೆಯಾಗಿ ಅದೇ ಮಾಡ, ಅದಕ್ಕೆ ಕಟ್ ಮಾಡಿದ್ರೆ ಹಂಗೆ, ಇದಕ್ಕೆ ಕಟ್ ಮಾಡಿದ್ರೆ ಹಿಂಗೆ ಅಂತ ನಾನೇ ಒಂದು ವೇಳೆ ಏನ ಅಂತಾರೆ. ಅಲ್ಲಲ್ಲ, ಈ ಸಿನಿಮಾದೊಳಗೆ ಅನ್ವಾಂಟೆಡ್ ಸೆನ್ಸಾರ್ ಚಿತ್ರಪಾನಂದ ಸ್ಟಾಕ್ಸ್ ಆರ್ ಸೆನ್ಸಾರ್ ಬಡೇನಿವೆ, ಡೋಂಟ್ ವರಿ ಅಬೌಟ್ ಇಟ್. ಕಾಲಾಂತರದಲ್ಲಿ ತಾನೇ ಸುಧಾರಣೆ ಆಗ್ತದೆ. ಅದು ನನಗೆ ಹೊಂದ್ಕೋತದೋ ನಾ ಅದಕ್ಕೆ ಹೊಂದ್ಕೋತೇನೋ ಗೊತ್ತಿಲ್ಲ. ಏನಾಗ್ತದೆ ಆಗ್ತದೆ, ಲಕ್ಷಣಗಳು ಇನ್ನೂ ಅಂಥ ಪಾಸಿಟಿವ್ ಏನು ಕಾಣಿಸ್ತಾ ಇಲ್ಲ. ನೋಡೋಣ ಅಂತ. ವಿಕ್ಷೇಪಾವೃತ್ತಿ ರೂಪಿಣಿ ಚಿದಾಭಾಸ ಸ್ಥಿತ. ಈ ಪ್ರಕಾರವಾದಂತಹ ಆ ಚಿದಾಭಾಸ ಅನ್ನುವಂಥದ್ದು, ಆವರಣ ವಿಕ್ಷೇಪಗಳನ್ನು ಕೂಡಿದಂಥದ್ದು, ಯಾವುದು ಜೀವ ಅನಿಸ್ಕೊಂಡಿದೆಯೋ ಅದು ನಿದ್ರಾ ಪೂರ್ವೇ. ನಿದ್ರಾ ಪೂರ್ವೇ ಗಾಢ ನಿದ್ರೆಯಲ್ಲಿ ಇರುವ ಜೀವ. ಮೊದಲು ಅದನ್ನು ಹಿಡ್ಕೊಡ್ರಿ, ನಾನು ಆತ್ಮ ಅಂತ ಹೇಳಿಲ್ಲ. ಹಂಗ್ಯಾಗಿ ಬಾಯ್ಬಿಟ್ಟು ನೋಡ್ತೀರಿ, ನಾನು ಆತ್ಮ ಅಂತ ಹೇಳಿಲ್ಲ. ಜೀವಾತ್ಮ, ಈ ಯಾವ ಜೀವಾತ್ಮ? ಚಿದಾಭಾಸನ ಪ್ರತಿಬಿಂಬ ಅನಿಸಿಕೊಂಡಂತಹ ಜೀವಾತ್ಮ. ಈ ಜೀವಾತ್ಮ ನಿದ್ರೆಗೆ ಹೋಗುವ ಪೂರ್ವದಲ್ಲಿ, ಪೂರ್ವೇ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ, ಜೀವ ಜಗತಿ ಆವೃತ್ತಿಯ ಆ ಪೂರ್ವ ಜಾಗೃತ ಸ್ಥಿತಿಯಲ್ಲಿ ಜೀವ ಜಗತ್ತು ಅನ್ನುವಂತಹ ವ್ಯವಹಾರಗಳ ಭೇದದಿಂದ ಕೂಡಿದ್ದನೋ ಇಲ್ಲವೋ ಯಾವಾಗ? ಜಾಗೃತ ಅವಸ್ಥೆಯಲ್ಲಿ. ಆ ಜಾಗೃತ ಅವಸ್ಥೆಯಲ್ಲಿ ಅವನು ಹೊಂದಿದ ಜೀವ ಜಗತ್ತಿನ ಭೇದ ಅನ್ನೋದೇನಿದೆಯೋ ಅದನ್ನ ಆವರಣ ಶಕ್ತಿಯು ಮುಚ್ಚಿ ಹಾಕಿದಾಗ ಏನೂ ಇಲ್ಲ ಅಂದ್ರೆ ನಿದ್ದೆ. ಐ ರಿಪೀಟ್, ಜಾಗೃತಾವಸ್ಥೆಯನ್ನ ಅಲ್ಲಿಯೇ ಇದ್ದಂತಹ ಚಿಕ್ಕಪ್ಪ ದೊಡ್ಡಪ್ಪ ನಾನು ಅಣ್ಣ ತಮ್ಮ ಇಂಥವ್ರ ಮಗ ಇಂಥವ್ರ ಮಗಳು ಇಂಥವ್ರ ಸೊಸೆ ಏನು ಈ ಭೇದಗಳವ, ಈ ಭೇದಗಳನ್ನ ಆವರಣವು ಮುಚ್ಚಿ ಹಾಕಿದಾಗ ಇನ್ನು ಏನೂ ಸೃಷ್ಟಿ ಆಗಲಿಲ್ಲ ಅಂದ್ರೆ ಗಾಢ ನಿದ್ರೆ, ಡೀಪ್ ಸ್ಲೀಪ್. ಇಲ್ಲ ಸ್ವಾಮಿ, ಏನಾದ್ರೂ ಸೃಷ್ಟಿ ಆಗೋದದ, ಅಲ್ಲಿ ಇನ್ನೊಂದೇನಾದ್ರೂ ಸೃಷ್ಟಿ ಆಗಿದ್ದಾದರೆ ಅದನ್ನು ಏನಂತ ಕರೀತಾರೆ? ನೂತ್ನೇ ನೂತ್ನೇ ಸ್ವಪ್ನ ಕಲ್ಪಯೇತ್. ಅದೇನ್ ಮಾಡ್ತದೆ? ಹೊಸದಾದ ಒಂದು ಲೋಕವನ್ನೇ ಸೃಷ್ಟಿ ಮಾಡ್ತದ. ಆ ಹೊಸ ಲೋಕವನ್ನು ಏನಂತ ಕರೀತಾರೆ? ಸ್ವಪ್ನ. ಆ ಹೊಸ ಲೋಕವನ್ನ ಸ್ವಪ್ನ. ನಾನು ಜೀವಾತ್ಮ ಚಿದಾಭಾಸ ಗಾಢ ನಿದ್ರೆಗೆ ಹೋಗುವ ಪೂರ್ವದಲ್ಲಿ ಎಚ್ಚರಾವಸ್ಥೆಯಲ್ಲಿ ನಾನಿದ್ದಾಗ ಆ ಎಚ್ಚರಾವಸ್ಥೆಯ ಜೀವ ಜಗತ್ತು ಎನ್ನುವ ಭೇದವನ್ನ ಆವರಣ ಎನ್ನುವಂತಹದ್ದು ಮುಚ್ಚಿ ಹಾಕಿದಾಗ ಇನ್ನೊಂದು ಉಳ್ಕೊಂಡದ್ ನೋಡ್ರಿ ಶಕ್ತಿ. ಮತ್ತ ಅದೇನಾರ ಮಾಡ್ಬೇಕಲ್ಲ. ಅದು ಎಂಥದ್ದನ್ನು ಮಾಡ್ಬೇಕಲ್ಲ. ಅದು ವಿಕ್ಷೇಪ ಶಕ್ತಿ ಕೆಲಸ ಏನು? ಇಲ್ಲದೇ ಇರುವುದನ್ನು ಹುಟ್ಟಿಸೋದು. ಕನಸೇನಿದು? ಯಾಕೆ ಕೇಳಿಸ್ಲಿಲ್ಲ ಹುಟ್ಟಿಸೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ಬಂದು ಕೇಳಬೇಡ್ರಿ ನನಗೆ. ಸಮಯ ಇಂಥ ಕನಸು ಬಿದ್ದದ ಇದ್ರ ಫಲ ಏನು? ಇಂಥ ಕನಸು ಬಿದ್ದದ ಇದ್ರ ಫಲ ಇದ್ದ ಕನಸು ಇಲ್ಲದೇ ಇದ್ದ ಕನಸು ಗಟ್ಟಿ ತಿಳ್ಕೊಡ್ರಿ. ಇದು ಮಾಯೆಯ ಭ್ರಮ. ಏನ್ ಚಂದದಲ್ಲ ಇದು ಹೂವು, ಎಷ್ಟು ದುಂಡಗಿದೆಯಲ್ಲ. ಆಹಾ ಏನು, ನನಗೆ ತುಂಬಾ ಇಷ್ಟ ನೋಡ್ರಿ. ಇದು ಮಾಯೆಯ ಜಗತ್ತಲ್ಲ, ಇದು ನನ್ನ ಜಗತ್ತು, ನನ್ನ ಸ್ಟುಪಿಡ್ ಜಗತ್ತು. ಇನ್ ಸ್ಪೈಟ್ ಆಫ್ ಮೈ ನಾಲೆಡ್ಜ್ ಬೈ ಸ್ಟಿಲ್ ಐ ಫಾಲ್ ಇನ್ ಟು ಸಚ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ಇಟ್ ಇಸ್ ಮೈ ಜಗತ್. ಅದು ಮಾಯಾ ಸೃಷ್ಟಿ, ಇದು ಜೀವ ಸೃಷ್ಟಿ. ಹೂವು ಮಾಯಾ ಸೃಷ್ಟಿ, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇನ್ ಫ್ಲವರ್ ಈಸ್ ಜೀವ ಸೃಷ್ಟಿ. ನಾವು ಸಿಕ್ಕಾಕೊಂಡದ್ದು ಆ ಮಾಯಾ ಸೃಷ್ಟಿ ಕೈಯಲ್ಲಿ ಸಿಕ್ಕಾಕೊಂಡಿಲ್ಲ. ನಾವು ಸಿಕ್ಕಾಕೊಂಡದ್ದು ಈ ಸಂಸಾರದೊಳಗ ಸಿಕ್ಕಾಕೊಂಡ್ಬಿಟ್ಟಿವಿ ನಾವು. ಯಾವ ಸಂಸಾರ? ಈ ಹೂವು, ಈ ವೃಕ್ಷ, ಈ ಹಣ್ಣು, ಈ ಸೂರ್ಯ, ಈ ಚಂದ್ರ, ಈ ಗ್ರಹಗಳು, ಈ ನಕ್ಷತ್ರಗಳು, ಅದು ಈಶ್ವರ ಸೃಷ್ಟಿ. ಏನ್ ಮಾಡ್ಲಿಕ್ಕಾಗುದಿಲ್ಲ, ಅದು ಮಾಯಾ ಸೃಷ್ಟಿ. ಏನ್ ಮಾಡ್ಲಿಕ್ಕಾಗ್ತದೆ? ಕ್ಯಾನ್ ಯು ಚೇಂಜ್ ಯುವರ್ ಬರ್ತ್ ಡೇಟ್? ಮಾಡಿ ನೋಡು. ಯು ಕ್ಯಾನ್ ಚೇಂಜ್ ಯುವರ್ ಬರ್ತ್ ಡೇಟ್. ಎಲ್ಲಾರು ಹೇಳ್ತಾರೆ, ಎಲ್ಲಾರು ಸ್ವಾಮೀಜಿ ಅಮಾಸಿ ಭಾರಿ ಕೆಟ್ಟದು, ಅಮಾಸಿ ಭಾರಿ ಕೆಟ್ಟದು, ಅಮಾಸಿ ದಿವಸ ಹುಟ್ಟುಬಿಟ್ರಿ. ಅಮಾಸಿ ದಿವಸ ಏನ್ ಮಾಡ್ಲಮ್ಮ, ನಂಗೆ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ? ನಂಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಮ್ಗೆ ಏನು ಕೆಟ್ಟದ್ದು ಮಾಡಿಲ್ಲ. ಅದು ನಿಮ್ಗೆ ಯಾರಿಗೂ ಒಳ್ಳೇದು ಮಾಡಲಿಕ್ಕಿಲ್ಲ. ಅದು ನನಗದು ಏನು ಕೆಟ್ಟ ಮಾಡಿಲ್ಲ. ಅದು ಅಮಾಸಿ ತನ್ನ ಪಾಡಿ ತನ್ನ ಅಮಾಸಿ ಆಗಿದೆ. ಇನ್ಫ್ಯಾಕ್ಟ್ ಅಮಾಸಿ ದಿವಸ ನಾ ಏನೇನು ಮಾಡ್ತೀನಿ ಎಲ್ಲಾನು ಸಕ್ಸಸ್ಫುಲ್ಲೇ. ಎಲ್ಲರೂ ಅಮಾಸಿ ಬಿಡ್ತಾರೆ, ನಾ ಅಮಾಸಿ ದಿವಸ ಮಾಡ್ತೀನಿ. ಎಲ್ಲ ಈ ಭೂಮಿ ಪೂಜೆ ಅಮಾಸಿ ದಿವಸ, ಮಲಗೊಂದು ಹುಬ್ಬಳ್ಳಿ ಭೂಮಿ ಪೂಜೆ ಅಮಾಸಿ ದಿವಸ, ಇನಾಗ್ರೇಷನ್ ಅಮಾಸಿ ದಿವಸ, ಪೂಜೆ ಸಾಮ್ರಾಜ್ಯ ಕರೆಸಿದ ಅಮಾಸಿ ದಿವಸ, ಎಲ್ಲ ಅಮಾವಾಸ್ಯ. ಒಂದು ಲಿಸ್ಟ್ ಕೊಡ್ತೇನೆ ನಿಮಗೆ. ಈ ಇತ್ತೀಚೆಗೆ ಯಾವುದೋ ಒಂದು ಹೊಂಟಿದ್ದಿಲ್ಲ ಮಾಡಲಿಕ್ಕೆ ಅಮಾವಾಸ್ಯ ದಿವಸ ಯಾವುದೋ ಮೀಟಿಂಗ್ ಸಭೆನೇನು ಸಕ್ಸಸ್ಫುಲ್ ನೋಡಿ. ಯಾಕೆ ಗೊತ್ತಾ? ಜನರು ಕಾಮೆಂಟ್ ಕೇಳಿ ಕೇಳಿ ಕೇಳಿ ಕೇಳಿ ನಾನು ಆಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಕಲ್ತು ಬಿಟ್ಟೆ. ಜನರ ಮಾತು ಕಿವಿನೇ ಕೊಡಲಿಲ್ಲ. ಈ ಯಾಕೆ ನಾನು ಆಕ್ಸೆಪ್ಟ್ ಮಾಡಿಬಿಟ್ಟೆ ಅಂದ್ರೆ ಚೇಂಜ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಯಾವುದನ್ನ ಬದಲಿಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ನೀವು ಒಪ್ಕೋಬೇಕೇ ಇಲ್ಲ. ಬಂದಿರೋ ಪ್ರಾಬ್ಲಮ್ ನೀವು ಒಪ್ಕೊಂಬುದಿಲ್ಲ, ಅವಾಗೆಲ್ಲವೂ ಪ್ರಾಬ್ಲಮ್ ಆಗ್ತದೆ. ಜೀವ ಸೃಷ್ಟಿಯಲ್ಲಿ ಸಮಸ್ಯೆಗಳು ಯಾಕೆ ಜಾಸ್ತಿ ಆಗ್ತಾವ ಅಂತಂದ್ರೆ ಇವನು ಹಿಂಸಿಕಲ್, ಇವನು ಒಂಥರ ಫ್ಯಾನ್ಸಿ, ಇವನ ಮೂಡ್ಗಳು, ಇವನ ಸೈಕಾಲಜಿಗಳು, ಪ್ರತಿ ಕ್ಷಣವೂ ಇವನ ಭಾವನೆಗಳು ಬದಲಾಗ್ತಾ ಇರ್ತವೆ. ಈ ಹಿಂಸಿಕಲ್ ಆಗಿರೋದ್ರಿಂದ ಇವನ್ ಏನ್ ಮಾಡ್ತಾನೆ ಅಂತಂದ್ರೆ, ಒಂದೊಂದು ಒಂದೊಂದು ಮೂಡ್ನ್ಯಾಗ ಒಂದೊಂದು ಬಣ್ಣ ಹಚ್ಕೋತಾನೆ. ಇದರಿಂದಾಗಿ ಒಂದೊಂದು ಪಾತ್ರ ವಹಿಸ್ತಾನೆ, ಒಂದೊಂದು ರೀತಿಯ ಸಮಸ್ಯೆಗಳನ್ನ ಸಂಗ್ರಹ ಮಾಡ್ತಾನೆ. ಇದೆಲ್ಲ ಈಶ್ವರ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಯಾರಲ್ಲಿವೆವು? ಇರಲಿ, ಅವರಿಲ್ಲಿ ಹೇಳ್ತಾ ಇರೋದು ಜೀವ ಸೃಷ್ಟಿನೂ ಅಲ್ಲ, ಜೀವ ಜಗತ್ತು ಅನ್ನುವ ಇವು ಎರಡೂ ಭೇದಗಳು ಅಂತಃಕರಣದಲ್ಲಿ ಇವೆರಡೂ ಭೇದಗಳು ಮುಚ್ಚಿ ಹಾಕಲ್ಪಟ್ಟಿವೆ ಆವರಣ ಶಕ್ತಿಯಿಂದಾಗಿ. ಆ ವಿಕ್ಷೇಪ ಶಕ್ತಿ ಅದು ಸುಮ್ಮನೆ ಯಾಕೆ ಕೊಡ್ತದೆ? ಆವರಣ ಅಂತ ಮುಚ್ಚಿ ಹಾಕಿತು, ವಿಕ್ಷೇಪ ಶಕ್ತಿ ಯಾಕೆ ಸುಮ್ಮನೆ ಕೊಡ್ತದೆ? ಅದು ಹೇಳ್ತಂತೆ, ಏನು ನಂದ ಒಂದು ಹೊಸ ಜಗತ್ತನ್ನ ಕೊಟ್ಬಿಡ್ತೀನಿ ತಗೋ ಅಂತ. ಯು ಹ್ಯಾವ್ ಟು ಪುಟ್ ಇಟ್ ಇನ್ ಫ್ರೇಮ್. ಅಲ್ಟಿಮೇಟ್ ಕ್ರಿಯೇಷನ್ ಅಲ್ಲ ಇದು, ತನ್ನದೇ ಆದಂತಹ ಆ ಕ್ಷಣಕ್ಕೆ ಲಭ್ಯ ಮಾಡಿಕೊಟ್ಟಂತಹ ಒಂದು ಸಮಾಧಾನಕರವಾದ ತ್ರಿಶಂಕು ಜಗತ್ತು. ಅಷ್ಟಕ್ಕೆ ಮಾತ್ರ ಸೀಮಿತ ಅದು. ವಿದ್ಯಾರಣ್ಯರು ಪಂಚದಶಿಯಲ್ಲಿ ಹೇಳ್ತಾರೆ, ಆಫ್ಟರ್ ಆಲ್ ಏನಪ್ಪ ಕನಸು ಅಂದ್ರೆ, ಜಾಗೃತದ ಅನುಭವಗಳ ವಾಸನಾಗಳು ಯಾವುವು ಪುನಃ ಜಾಗೃತಾವಸ್ಥೆಯಲ್ಲಿ ಖರ್ಚು ಮಾಡ್ಲಿಕ್ಕೆ ಆಗುವುದಿಲ್ಲ, ಅವು ತಂಪಾಡಿಗೆ ತಾವು ಸುಮ್ಮನೆ ಇರ್ಲಿಕ್ಕೂ ಸಾಧ್ಯವಿಲ್ಲ, ಯಾಕಂದ್ರೆ ವಾಸನಾ ಫಾರ್ಮೇಷನ್ ಆಗಿಬಿಟ್ಟದ. ಆವಾಗ ಅವು ತಮ್ಮನ್ನು ತಾವು ಖರ್ಚು ಮಾಡಿಕೊಳ್ಳಿಕ್ಕೆ ಒಂದು ಹೊಸ ಪ್ಲಾಟ್ಫಾರ್ಮ್ ಸೃಷ್ಟಿ ಆಗ್ತದೆ, ಅದಕ್ಕೆ ಡ್ರೀಮ್ ಅಂತ ಕರೀತಾರೆ. ಅದಕ್ಕೆ ನನ್ನ ಕನಸು ನಿಮಗೆ ಒಬ್ಬರಿಗೂ ಗೊತ್ತಾಗುದಿಲ್ಲ, ಯಾಕೆ ಅದು ನನ್ನ ವಾಸನಾ ಜನಿತವಾದ. ನಿನ್ನ ಕನಸು ನನಗೆ ಗೊತ್ತಾಗುದಿಲ್ಲ, ಯಾಕೆ? ಆದ್ರೆ ಈ ಹೂವು ಎಲ್ಲರಿಗೂ ಗೊತ್ತಾಗ್ತದೆ, ಆದ್ರೆ ಏನ್ ಮಾಡೋದು, ಒಬ್ರಿಗಿಷ್ಟ ಒಬ್ರಿಗಿಷ್ಟ ಇಲ್ಲ. ಇಷ್ಟ ಇಲ್ಲ ಅನ್ನೋನಿಗೆ ಇಷ್ಟ ಇಲ್ಲ ಎನ್ನುವ ಜಗತ್ತು, ಇಷ್ಟ ಇದೆ ಅನ್ನೋನಿಗೆ ಇಷ್ಟಮಯವಾದ ಜಗತ್ತು. ಆದ್ರೆ ಇದು ಎಲ್ಲರಿಗೂ ಲಭ್ಯ ಇದೆ. ಆದ್ರೆ ಇದೇ ಹೂವು ಕನಸಿನಲ್ಲಿತ್ತು ಅಂದ್ರೆ ಎಲ್ಲರಿಗೂ ಲಭ್ಯ ಇಲ್ಲ. ನೀನು ಯಾವತ್ತು ಕನಸಿನಲ್ಲಿ 1000 ರೂಪಾಯಿ ನೋಟ್ ನೋಡ್ತೀಯ, ಆವತ್ತು ನನಗದು ಭಾರಿ ಇಷ್ಟ ಆಗ್ತದೆ. ನಿಮ್ಮ ಅಪ್ಪನ ತಲೆ ಅವನಿಗೆ ನೋಡಿದ್ರೆ ಅವನಿಗೆ ಇಷ್ಟ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ, ಅದು ಅವನಿಗೆ ಬಿಟ್ಟಿದ್ದು. ನಿನಗೆ ಯಾಕೆ ಇಷ್ಟ ಆಗ್ಬೇಕದು? ನಿನಗೆ ಯಾವಾಗ ಕನಸಿನಲ್ಲಿ ಹಣ ಸಿಗ್ತದೋ ನನಗೆ ಭಾರಿ ಇಷ್ಟ. ಇದು ಇದು ಇದು ಎಷ್ಟು ಇಲ್ಲಾಜಿಕಲ್ ಹೇಳಿಕೆಯೋ ಹಾಗಾಗ್ತದೆ. ಕನಸು ಇದು ಈಶ್ವರನ ಕನಸಲ್ಲ, ಅವರವರ ಕನಸು ಅವರವರಿಗೆ ಸೇರಿದ್ದು. ಆದರೆ ಜೀವ ಜಗತ್ತು ಅನ್ನುವ ಎರಡರಿಂದಲೂ ಕೂಡಿದಂತಹ ಈ ಸೃಷ್ಟಿ ಇದು ಎಲ್ಲರಿಗೂ ಸೇರಿದ್ದಿದು. ಆದ್ದರಿಂದ ಇದಕ್ಕೆ ಈಶ್ವರ ಕನಸು ಅಂತ ಕರೀತಾರೆ. ಅಯ್ಯಪ್ಪ ಏನ್ ಚಂದದ ಇದು, ಮಜಕ್ಕೇಳ್ರಿ. ನಮ್ಮ ನಮ್ಮ ಕನಸಿನಲ್ಲಿ ಹೇಗೆ ನಮಗೆ ಯಾವ ಸ್ವಾತಂತ್ರ್ಯತೆ ಇಲ್ಲವೋ ಅರ್ಥ ಆಗ್ಲಿಕ್ಕತ್ತದೇನು? ನೀನು ಒಳ್ಳೆ ಫುಟ್ಬಾಲ್ ಪ್ಲೇಯರು ಗೊತ್ತಾಗಿಲ್ಲ, ನಿಮಗೆ ಕಾಲ ಫ್ರ್ಯಾಕ್ಚರ್ ಆಯಿತು, ಇಷ್ಟವಾದದ್ದು ಅನಿಷ್ಟವಾದದ್ದು ಹೌದಲ್ಲ, ಅನಿಷ್ಟವಾದದ್ದು ಹೌದಲ್ಲ. ಈಗ ಅನಿಷ್ಟವಾದ ಹಾಗೆ ಸರಿ ಮಾಡ್ಕೊಳ್ಳಿ ಬರ್ತದ ಕಾಲ? ನನಗೇನು ಆಗೇ ಇಲ್ಲ ಅಂತ ಫುಟ್ಬಾಲ್ ಬಿಡ್ಲಿಕ್ಕೆ ಆಗ್ತದ? ಇಲ್ಲ, ಆಗಲ ಹಾಸ್ಪಿಟಲೈಸ್ ಆಗ್ಬಿಟ್ಟ. ನಾವು ಕನಸಿನಲ್ಲಿಯ ಯಾವ ಘಟನೆಯಾಗಲಿ ನಾನು ಇಷ್ಟಪಡುವುದರಿಂದ ಅಥವಾ ನಾನು ಇಷ್ಟಪಡದೇ ಇರುವುದರಿಂದ ಆ ಕನಸಿನಲ್ಲಿ ಯಾವ ಬದಲಾವಣೆಯನ್ನು ಮಾಡುವ ಸ್ವಾತಂತ್ರ್ಯತೆ ನಮಗೆ ಹೇಗೆ ಇಲ್ಲವೋ ಹಾಗೆ ಈಶ್ವರ ಕನಸಿನಲ್ಲಿ ಬದಲಿಸುವ ಸ್ವಾತಂತ್ರ್ಯತೆ ನಮಗೆ ಹೇಗೆ ಈ ಕನಸಿನಲ್ಲಿ ಯಾವ ಸ್ವಾತಂತ್ರ್ಯತೆ ಇಲ್ಲ, ಆದ್ದರಿಂದ ಕನಸು ಹೇಗಿದೆಯೋ ಹಾಗೆ ನಾವು ಒಪ್ಕೋತೇವೋ ಹಾಗೆ ಈಶ್ವರ ಕನಸಿನಲ್ಲಿಯೂ ಕೂಡ ಯಾವ ನಮಗೆ ಸ್ವಾತಂತ್ರ್ಯತೆ ಇಲ್ಲದೇ ಇದ್ದರಿಂದಾಗಿ ಆ ಈಶ್ವರ ಕನಸು ಈಕ್ವಲ್ ಟು ಈಶ್ವರ ಕನಸು ಇಸ್ ಈಕ್ವಲ್ ಟು ಸೃಷ್ಟಿ. ಈ ಸೃಷ್ಟಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಕಲಿಬೇಕು. ಕೆಟ್ಟ ಅತ್ತಿಯೋ ಒಳ್ಳೆ ಅತ್ತಿಯೋ, ಎಂಥ ಗಣ್ಣು, ಎಂಥ ಹೆಂಡತಿಯೋ, ಎಂಥ ಅಣ್ಣು, ಎಂಥ ತಮ್ಮನು, ಎಂಥ ತಾಯಿಯೋ, ಎಂಥ ತಂದೆಯೋ, ಯು ಹ್ಯಾವ್ ಟು ಲರ್ನ್ ಟು ಎಕ್ಸೆಪ್ಟ್. ಅಷ್ಟೇ, ನೀನು ಸ್ವೀಕಾರ ಮಾಡ್ಲಿಕ್ಕೆ ಕಲಿಬೇಕು ಅದನ್ನ. ಯಾಕೆ ಇದು ನಿಂದಲ್ಲ, ಯಾರ್ದಿದು? ಈ ರೀತಿಯಲ್ಲಿ ನಾವು ಈಶ್ವರನನ್ನ ನಮ್ಮ ಜೀವನದಲ್ಲಿ ತರದೇ ಇದ್ದರಿಂದಾಗಿ ನಾವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಸ್ವೀಕಾರ ಮಾಡದೇ ಇದ್ದರಿಂದಾಗಿ ಪ್ರತಿಕ್ರಿಯೆಗಳು ನಿಲ್ಲೋದಿಲ್ಲ. ಪ್ರತಿಕ್ರಿಯೆಗಳು ನಿಲ್ಲದೇ ಇದ್ದಾಗ ರಾಗದ್ವೇಷಗಳು ಬೆಳೀತಾರೆ. ಇದು ವೇದಾಂತ, ಇದೇ ನಮ್ಮ ಜೀವನದ ಸತ್ಯ ಕೂಡ. ವೇದಾಂತದ ಈ ಭಾಗವನ್ನ ಎಲ್ಲರೂ ಮುಚ್ಚಿಟ್ಬಿಡ್ತಾರೆ. ಸಂಸ್ಕೃತ ಶಬ್ದ ಗ್ರಾಮರ್ಗಳು ಹೇಳ್ಕೊಂಡು ಕೂತ್ ಬಿಡ್ತಾರೆ. ಈ ಸತ್ಯವನ್ನು ಯಾರು ಹೇಳಬೇಕು? ಏನೋಗ್ತದೆ ನಿಂದು? ನಿನಗೆ ಗೊತ್ತದಲ್ವ ಈ ಸತ್ಯ? ಹೇಳೋ ಹಾಗಾದ್ರೆ ಜನರಿಗೆ ಮಾರ್ಗದರ್ಶನ ಸಿಗಬಹುದು. ಮಾರ್ಗದರ್ಶನವನ್ನು ಕಳೆದುಕೊಂಡು ಆಘಾತಕ್ಕೆ ಒಳಪಟ್ಟು ಘಾಸಿತರಾಗಿ ಬಂದಿರ್ತಾರೆ. ನಮಗೊಂದು ಮಾರ್ಗದರ್ಶನ ಸಿಗ್ತದೋ ಏನೋ ಅಂತ ಅವರಿಗೆ ನೀನು ಆ ಸಂಧಿ ಈ ಸಮಾಸ ಅದನ್ನ ನೀ ಕೊಟ್ಕೋತ ಕೂತ್ಕೊಂಡು ಅಂದ್ಕೊಳ್ಳಿ, ಅವ್ ಒಂದ್ ದಿವ್ಸ ವ್ಯಾಕರಣ ಕ್ಯಾಕರಣ ಅಂತ ಹೋಗ್ಬಿಡ್ತಾನೆ. ಸತ್ಯವಾಗಿ ಬೇಕು. ಸಂಸ್ಕೃತ ಇರೋದಂತ ಶಾಸ್ತ್ರ ಜೀರೋ. ನಾ ಹೇಳ್ತೀನಿ ನಿಮಗೆ, ಸಂಸ್ಕೃತ ಬೇಕು. ಆದ್ರೆ ಸಂಸ್ಕೃತದ ಹುಚ್ಚಿರಬಾರ್ದು. ಏಕೆ? ನಾವು ಮೋಕ್ಷದ ಹುಚ್ಚಿನವರೇ ವಿನಃ ನಾವು ವ್ಯಾಕರಣದ ಹುಚ್ಚಿನವರಲ್ಲ. ನಮಗೆ ಮೋಕ್ಷದ ಹುಚ್ಚಿದೆ, ನಮಗೆ ಮುಮುಕ್ಷುತ್ವದ ಹುಚ್ಚಿದೆ. ಮರ್ತು ಬಿಟ್ಟೇನು ನೀ ಪದೇ ವ್ಯಾಕರಣ ಮತ್ತು ಈ ಪಾಂಡಿತ್ಯಕ್ಕೆ ನಿನಗೆ ಅವಶ್ಯಕತೆ ಇದ್ದುದಾದ್ರೆ ಅಪ್ಪ ಅಮ್ಮನ ಬಿಟ್ಟು ಅವ್ರು ಬರೋ ಅವಶ್ಯಕತೆ ಏನಿತ್ತು ನಿನಗೆ? ಯಾಕಂದ್ರೆಲ್ಲ ಬಿಟ್ಟು ಬರಬೇಕಾಗಿತ್ತು? ಅಷ್ಟು ಅರ್ಥ ಆಗೋದಿಲ್ಲ. ನನಗೆ ವ್ಯಾಕರಣದ ಪಾಂಡಿತ್ಯ ಬೇಕು ಅಂತ ಮನೆ ಬಿಟ್ಟು ಬಂದಿಯೋ? ಏನು ಪೂಜ್ಯ ಸ್ವಾಮೀಜಿಯವರ ಮೋಕ್ಷ ಮಾರ್ಗದರ್ಶನ ಸಿಗ್ತದ ಅಂತ ನೀ ಬಂದಿಯೋ? ನಾನು ಈ ಎಲ್ಲ ಪಂಡಿತರಿಗೆ ಪ್ರಶ್ನೆ ಮಾಡ್ತೀನಿ. ನಾ ಇವತ್ತಿನ ಜೀವನದಲ್ಲಿ ಮಾರ್ಗದರ್ಶನ ಅನ್ನುವಂಥದ್ದು ನಮಗೆ ಲಭ್ಯವಾಗಬೇಕಾದರೆ ನಮ್ಮ ಇಮೋಷನ್ಸ್ಗಳನ್ನು, ನಮ್ಮ ಸೈಕಾಲಜಿಯನ್ನು ನಾವು ಅಕೌಂಟಿಗೆ ತಗೋಬೇಕಾಗ್ತದೆ. ನಿನಗೇನು ಗ್ರಾಮರ್ ಗೊತ್ತದೋ, ನಿನಗೇನು ಸಂಸ್ಕೃತ ಗೊತ್ತದೋ, ಅದನ್ನು ನಿನ್ನ ಒಳಗೆ ಕರೆಕ್ಟಾಗಿ ಚೆಂದಾಗಿ ಬೆಸ್ಟಾಗಿ ಇಟ್ಕೊಂಡು ಅದನ್ನು, ಯಾಕೆ ಅದನ್ನು ಬಿಟ್ಕೊಟ್ಟಿ ಅಂದರೆ ಏನು ಇಂಟರ್ಪ್ರಿಟೇಷನೇ ಮಾಡಿ ಬರೋಂಗಿಲ್ಲ ನಿಮಗೆ. ಷಷ್ಠಿ ಹಾಕಿದ್ರೆ ಏನಾಗ್ತದೆ, ತೃತೀಯ ಹಾಕಿದ್ರೆ ಏನಾಗ್ತದೆ, ಪಂಚಮಿ ಉಪಯೋಗ ಮಾಡಿದ್ರೆ ಏನಾಗ್ತದೆ, ಅದು ಎಲ್ಲಿರ್ಬೇಕು? ಅದನ್ನ ಮೇನ್ ಮಾಡಿ ಪಾಡಿನಿ ಆ ಸೂತ್ರ ಈ ಸೂತ್ರ ನಹಿ ನಹಿ ರಕ್ಷತಿ ಡುಕುರುಂಕರಣೆ. ಡುಕುರುಂಕರಣೆ ಇದೆಯಲ್ಲ, ಅದು ಪಾಣಿನಿ ಒಂದು ಸೂತ್ರ. ಅದು ಅವನಿಗೆ 84-85 ವರ್ಷ ವಯಸ್ಸು, ಈ ಹಿಂಗೆ ಮುಟ್ಟಿದ್ರೆ ಘಟಕ್ಕಂತ. ನಾವು ಅವನು ಗಂಗಾ ನದಿ ದಡದ ಮೇಲೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾನೆ. ಏನಂತೇಳಿ, ಡುಕುರುಂಕರಣೆ ಡುಕುರುಂಕರಣೆ ಡುಕುರುಂಕರಣೆ ಡುಕುರುಂಕರಣೆ, ಐ ಒಣ್ಣ ಐ ಒಣ್ಣ ನೀವು ಮಾಡ್ತಿರಲ್ಲ, ರಿಕ್ ಅಂತ ಮಾಡ್ತಿರಲ್ಲ, ಹಂಗೆ ಅವ ಡುಕುರುಂಕರಣೆ ಡುಕುರುಂಕರಣೆ ಡುಕುರುಂಕರಣೆ. ಶಂಕರಾಚಾರ್ಯ ಹಣೆ ನೋಡ್ಕೋತಾರೆ, ಅಯ್ಯೋ ಮಹಾರಾಯ, ಇನ್ನು ಮುಂದಿನ ಕ್ಷಣ ನೀ ಜೀವಂತ ಇರ್ತೀಯೋ ಇಲ್ಲೋ ಗೊತ್ತಿಲ್ಲ, ಈ ಡುಕುರುಂಕರಣೆ ನೀನು ಜಪ ಮಾಡೋದು ಇದು ನಿನಗೇನು ಮೋಕ್ಷ ಕೊಡ್ತದೆ, ಇದು ಏನು ನಿನಗೆ ಬಂಧನದ ಮುಕ್ತಿ ಕೊಡ್ತದೆ. ಇನ್ನರೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಇನ್ನರೇ ನೋಡು ಆ ಭಗವಂತನನ್ನ, ಆ ಗೋವಿಂದನ ಕಡೆಗೆ ನಿನ್ನ ಮುಖವನ್ನು ಮಾಡು, ಆ ಈಶ್ವರನ ಕಡೆಗೆ ಮುಖ ಮಾಡು, ಈಶ್ವರನ ತಗೊಂಡ್ಬ. ಈಶ್ವರನನ್ನು ನಮ್ಮ ಜೀವನದಲ್ಲಿ ತರದೆ ಹೋದರೆ ನಮಗೆ ಈ ಸಾಮಾನ್ಯವಾದ ಭಾವದಿಂದಲೂ ಮುಕ್ತಿ ಇಲ್ಲ. ಸಾಮಾನ್ಯವಾದ ಸಂಸಾರ ಭಾವ ಇದೆಯಲ್ಲ, ಸಾಮಾನ್ಯವಾದ ಅವ್ರು ಬೈದ್ರಿ, ಇವ್ರು ಓಡಿದ್ರಿ, ಇವ್ರು ಬಹಳ ಅವಮಾನ ಮಾಡ್ತಾರ್ರಿ, ಇದು ದಿನನಿತ್ಯದ ಬ್ರೋಕನ್ ಪ್ಲೇಟ್. ಬ್ರೋಕನ್ ಪ್ಲೇಟ್ ಅಂತ ಗೊತ್ತದಲ್ಲ, ಕೌಶಲ್ಯ ಕೌಶಲ್ಯ ಕೌಶಲ್ಯ, ಅದು ಪಿನ್ ಸಿಕ್ಕಾಕೊಂಡ್ಬಿಡ್ತದೆ, ಸ್ಕ್ರಾಚ್ ಇರ್ತದೆ. ಇವನ್ನೆಲ್ಲ ಹಲ್ಲು ಉಚ್ಕೊಂಡು ನಿಂತಿರ್ತಾನೆ. ಇದನ್ನ ಬೆಳಿಗ್ಗೆ ಹಾಕ್ಬೇಕು ನೋಡ್ರಿ, ಇದು 5:30 ಹಾಕ್ತಾರೆ. ಕೌಶಲ್ಯ ಕೌಶಲ್ಯ ಕೌಶಲ್ಯ ಓಡಿ ಬರ್ತಾನೆ, ಕಟ್ ಅಂತ ಅಲ್ಲಿ ಹಾಗೆ ಇಡ್ತಾನೆ. ಅವನು ಇಟ್ಟಾಗ ಒಂದು 4-5 ಜೋಕ ಹೋಗ್ಬಿಟ್ರದು. ಹಂಗೆ ಬೆಳಿಗ್ಗೆ ಎತ್ತಿಕೊಳ್ಳ ಬ್ರೋಕನ್ ಪ್ಲೇಟ್ ಸ್ಟಾರ್ಟ್, ಹಂಗ್ ಮಾಡಿದ್ರೆ ಇವ್ರು ಹಿಂಗ್ ಮಾಡಿದ್ರೆ ಇವ್ರು ನಿಂಗ ನಮ್ಗೆ ಸಾಕಾಗೋಗ್ಯದ್ರಿ, ಬ್ಯಾಡ ಬ್ಯಾಡ ಆಗ್ಯದ್ರಿ, ಜೀವನ ಬ್ಯಾಡ ಆಗ್ಯದ್ರಿ. ಇದು ಎಷ್ಟದ ಕೇಳಿಸ್ಕೋಬೇಕು ಸವಿತಾ ಇದನ್ನ, ಎಷ್ಟದ ಕೇಳಿಸ್ಕೊತೀರಿ? ಕಿವಿ ಮುಚ್ಕೊಳಕ್ ಆಗೋದಲ್ಲ ನೋಡ ಸ್ವಾಮಿ, ಎಷ್ಟೊಕ್ಕ ನಾ ಏನೋ ಹೇಳಿಕೊಳ್ಳ, ಕಿವಿ ಮುಚ್ಕೊಳ್ಬೋದು, ತೆಗೆದಿಟ್ಕೊಳಕ್ಕೂ ಆಗೋದಲ್ಲ. ಯಾಕಂದ್ರೆ ಕೇಳಿಸಿದ್ದ ಕೇಳಿಸ್ಕೋ, ಕೇಳಿಸಿದ್ದ ಕೇಳಿಸ್ಕೋ. ಸ್ವಲ್ಪ ಯಾವಾಗ ಅಮಾಸಿಗೆ ಒಂದ್ಸಲ ಸ್ಪ್ರೇಟ್ ಚೇಂಜ್ ಆಗ್ತದೆ, ಅಮಾಸ ಜಾಸ್ತಿ ಆಗ್ತದೆ. ಆ ಮೀಟಿಂಗ್ ಈ ಮೀಟಿಂಗ್ ಏನು ಬ್ಯಾಡ್ರಿ ನನಗೆ, ಬರೆದು ಕೊಟ್ಬಿಟ್ಟೇನೆ ಮುಗಿಸ್ಬಿಡ್ರಿ, ಯಾಕೆ ಸುಮ್ಮನೆ ನನ್ನ ತಲೆ ತಿಂತೀರ? ಇದೊಂದು ಬ್ರೋಕನ್ ಪ್ಲೇಟ್. ಬಂದ್ರು ನೋಡ್ರಿ ಸ್ವಾಮಿ, ಹೊಳ್ಳ ಮುಳ್ಳ ಮತ್ತು ಅದಕ್ಕೆ ಬಂದ್ರು. ನೀವೇ ಸೊ ಇವನೇನ್ ಮಾಡ್ತಾನೆ, ಆ ಒಂದು ಸುಂದರವಾದ ಒಂದು ಹೊಸ ಸೃಷ್ಟಿಯನ್ನು ಮಾಡ್ತಾನೆ. ಅದೇನು ಹೊಸ ಸೃಷ್ಟಿ? ಅದು ಮಾಯಾ, ಮಾಯಾ ಒಂದು ಹೊಸ ಸೃಷ್ಟಿಯ. ಅದು ವಿಕ್ಷೇಪದ ಕಾರಣವಾಗಿ ಆ ಸೃಷ್ಟಿಯನ್ನು ಏನಂತ ಕರೀತಾರೆ? ಕನಸು ಸ್ವಪ್ನ ಕಲ್ಪಯೇತ, ಕಲ್ಪಿಸಲ್ಪಡುತ್ತದೆ. ಪ್ರತೀತಿ ಕಾಲ ಏವೈತೆ ಚಿತತ್ವಾತ್ ಪ್ರಾದಿಭಾಸಿಕೆ ನಹಿ ಸ್ವಪ್ನ ಪ್ರಬುದ್ಧಸ್ಯ ಪುನಃ ಸ್ವಪ್ನೇ ಸ್ಥಿತಿಸ್ತಯೋ. ಪ್ರತೀತಿ ಕಾಲ ಏವೈತೆ ಚಿತತ್ವಾತ್ ಪ್ರಾತಿಭಾಸಿಕೆ ನಹಿ ಸ್ವಪ್ನ ಪ್ರಬುದ್ಧಸ್ಯ ಪುನಃ ಸ್ವಪ್ನೇ ಸ್ಥಿತಿಸ್ತಯೋ. ಪ್ರತೀತಿ ಕಾಲ ಏವ ಚಿತತ್ವಾದ ಕನಸಿನ ಜೀವ ಮತ್ತು ಕನಸಿನ ಜಗತ್ತು ಕೇಳ್ಕೊಳ್ರಿ. ಕನಸಿನ ಜೀವ ಮತ್ತು ಕನಸಿನ ಜಗತ್ತು ಪ್ರತೀತ ಕಾಲೇ ಸ್ಥಿತತ್ವಾತ್, ಯಾವ ಕಾಲದಲ್ಲಿ ಯಾವ ಸ್ಥರದಲ್ಲಿ ಯಾವ ಲೆವೆಲ್ನಲ್ಲಿ ಯಾವ ಎಕ್ಸ್ಪೀರಿಯನ್ಸಿಂಗ್ ಫೀಲ್ಡ್ನಲ್ಲಿ ನಮಗೆ ಅದು ಲಭ್ಯ ಇದೆಯೋ ಆ ಲಭ್ಯವಿದ್ದ ಕಾಲದಲ್ಲಿ ಮಾತ್ರ ಆ ಜೀವ ಜಗತ್ತಿನ ವ್ಯವಹಾರವು ಸತ್ಯವಾಗಿರ್ತದೆ. ಹ್ಞೂ ಅಂತೀರಾ, ಹ್ಞೂ ಅಂತೀರಾ? ಐ ರಿಪೀಟ್, ಪ್ರತೀತಿ ಕಾಲ ಏವ ಸ್ಥಿತತ್ವಾದ. ದೀಸ್ ಟೂ ಫೆಲೋಸ್, ಜೀವ ಅಂಡ್ ಜಗತ್, ಯಾವ ಟೂ ಫೆಲೋಸ್? ಡ್ರೀಮ್ ವರ್ಲ್ಡ್, ಈ ಡ್ರೀಮ್ ವರ್ಲ್ಡ್ ಕನಸಿನ ಲೋಕ, ಕನಸಿನ ಲೋಕ ಸ್ವಪ್ನ ಲೋಕದಲ್ಲಿ ಲಭ್ಯವಿದ್ದಂತಹ ಜೀವ ಜಗತ್ತು ಆ ಕಾಲದಲ್ಲಿ ಮಾತ್ರ ಸತ್ಯವಾಗಿರ್ತವೆ. ನಿಜವಾಗ್ಲು ಒಂದ್ಸಲ ಬೇಜಾರ ಅನ್ನಿಸ್ತದ, ಏಕಂದ್ರೆ ಇಲ್ಲಿಂದ ಋಷಿಕೇಶ್ಗೆ ಹೋಗಿ ಬರಲಿಕ್ಕೆ ಬರೀ ಟ್ರೈನ್ ಖರ್ಚು 5,000 ರೂಪಾಯಿ, ಒಂದು ನಾ ACA ಹೋಗ್ಬೇಕಂತಂದ್ರೆ 5,000 ರೂಪಾಯಿ, ಇನ್ನೂ ಜಾಸ್ತಿನೇ. 5,000 ರೂಪಾಯಿ ಅಕಸ್ಮಾತ್ ಕನಸಿನ್ಯಾಗ ನಾ ಋಷಿಕೇಶ್ ಹೋಗಿದ್ದೆ ಅಂತಿಟ್ಟು ಹೋಗೋದು, ನನ್ನ ಕೆಲಸ ಏನೇನೋ ಎಲ್ಲ ಋಷಿಕೇಶ್ದಾಗ ಮಾಡ್ಕೊಬೋದು, ಬಂದ್ಬಿಡೋದು. ಆದ್ರೆ ಹಾಗಾಗುದಿಲ್ಲ ನೋಡ್ರಿ. ಯಾಕಾಗುದಿಲ್ಲ? ಜಾಗೃತದ ಲೆವೆಲ್ ಆಫ್ ರಿಯಾಲಿಟಿನೇ ಬೇರೆ, ಸ್ವಪ್ನ ರಿಯಾಲಿಟಿನೇ ಬೇರೆ. ಟೂ ಡಿಫ್ರೆಂಟ್ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್, two different levels of understanding. ಹೀಗಾಗಿ ಕೆಲವು ಸಲ ಯಜ್ಞ ಈ ಆಗ ಇವೋಮ ಈ ಭಕ್ತಿ ಭಜನೆ ಈ ಕಿಲೋ ಕಿಲೋ ಪ್ರಸಾದ ಏರಿಸೋದು ಈ ಈ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಕೇವಲ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸಚ್ಚಿದಾನಂದಂ ಬ್ರಹ್ಮ, ಈ ಸ್ವಾಮಿ ತಲೆಗಳು ಕೆಟ್ಟದ ಏನೇನೋ ಮಾತಾಡ್ತಾರೆ. ಬ್ರಹ್ಮ ಅಂತಾರ, ಏನು ಅವ್ರಿಗೆ ಭ್ರಮ ಆಗ್ಯದು, ಏನು ನಾವು ಕೇಳೋ ನಮ್ಮ ಭ್ರಮ ಆಗ್ಯದು ಗೊತ್ತಾಗ್ತಾ ಇಲ್ಲ. ಯಾಕೆ? ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಇವ್ರಿಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಮೋಸ್ಟ್ ಹೈಜಿನಿಕ್ ಇರ್ತಾನ ಅಂತ ಇಟ್ಕೊಡ್ರಿ ಒಬ್ಬವ, ಮೋಸ್ಟ್ ಹೈಜಿನಿಕ್. ಪ್ರಾಣ ಆದ್ರೂ ಬಿಟ್ಟು ಕೊಡ್ತಾನೆ, ಆದರೆ ಅವನು ಅದರೊಳಗೆ ಹೈಜಿನ್ ಕಾಂಪ್ರಮೈಸ್ ಮಾಡುದಿಲ್ಲ. ಅಂತ ಹೈಜಿನಿಕ್ ಇರ್ತಾನ ಅಂತ ಇಟ್ಕೊಡ್ರಿ. ಏನೋ ದುರಾದೃಷ್ಟವಶಾತ್ ಅವನಿಗೆ ಊಟನೇ ಸಿಗ್ಲಿಲ್ಲ, ಒಂದು 3-4 ದಿವಸ ಆದ್ರೂ ಊಟ ಸಿಗಲಿಲ್ಲ. ಎಜುಕೇಟೆಡ್ ಇದ್ದಾನ, ಹೈಜಿನಿಕ್ ಇದ್ದಾನ, ಸೈಂಟಿಸ್ಟ್ ಇದ್ದಾನ, ವಿದ್ಯಾವಂತ ಇದ್ದಾನ, ಇನ್ನು ಏನೇನು ಕ್ವಾಲಿಫಿಕೇಶನ್ ಹಾಕಬೇಕು ಅಷ್ಟು ಹಾಕ್ರಿ. ಆ ವಿಷಯನ ಬ್ಯಾರೆ, ಹಸಿವನ್ನೋದ ಬ್ಯಾರೆ. ಹೌದಲ್ಲ? ಅವ ಕೆಟ್ಟ ಮುಖ ಮಾಡಿಕೊಂಡು ಅಡ್ಡಾಡ್ತಿರ್ತಾನೆ. ಅಕಸ್ಮಾತ್ ಯಾರೋ 1 ಪೌಂಡ್ ಬ್ರೆಡ್ ಅಂತದನ್ನ ತಿಪ್ಪೆಯಲ್ಲಿ ಎಸೆದಿದ್ದು ಕಾಣಿಸ್ತದೆ. ಬ್ರೆಡ್, ಹೋಲ್ ಬ್ರೆಡ್. ಈಗ ಅವ ಹೋಗಿ ಅದನ್ನು ತಿಂತಾನೋ ಇಲ್ಲ. ನಾಯಿ ಹೋಗ್ತದೆ ಸರ್ರಂತ ಹೋಗಿ ಭಯ ಹಿಡ್ಕೊಂಡ್ಬರ್ತದೆ. ಏಯ್ ಸರಿ ಸರಿ ಸರಿ ನಂದು ಅಂತಾನೆ. ಹೊಳ್ಳಿ ನೋಡುದಿಲ್ಲ, ನಾ ಹೇಳ್ತೀನಿ ಕೇಳಿ. ಯಾಕೆ? ದಿ ನಾಲೆಡ್ಜ್, ದಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಸೋ ರಿಚ್. ಆ ಹೈಜಿನ್ ಇಷ್ಟು ಅವನಿಗೆ ಇಷ್ಟು ಉಚ್ಚ ಮಟ್ಟದಲ್ಲಿ ಒಳಗೆ ಹೋಗಿರ್ತದೆ ಅಂತಂದ್ರೆ ದಟ್ಸ್ ಎಂಡ್. ಅದೇ ಒಂದು ಚಾಕ್ಲೇಟ್ ಬಾಯಾಗ ಇಟ್ಕೊಂಡಾಗ ಅದು ಜಾರಿ ಕೆಳಗೆ ಬಿತ್ತಂತಂದ್ರೆ ಆಚೆಗೆ ಈಚೆಗೆ ಯಾರನ್ನು ನೋಡ್ಲಿಕ್ಕೆ ಹೋಗುದಿಲ್ಲ, ಮಗು ಪಟ್ ಅಂತ ಕೈ ಹತ್ಕೊಳಕ್ ಹೋಗ್ತದೆ. ಯಾಕೆ? ದಿ ನಾಲೆಜ್ ಈಸ್ ನಾಟ್ ದೇ. ನಾನು ನಿಮಗೆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ತಿಳಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಉದಾಹರಣೆ ಅಲ್ಲಿಗಲ್ಲಿಗೆ ಸೀಮಿತ. ಈಗ ನಾವೇನ್ ಸ್ವಾಮಿ ಹಸಿವಾದಾಗ ಬ್ರೆಡ್ ತಿನ್ಬೇಕ ತಿನ್ಬಾರ್ದು ಅಂತ ಕೇಳಬೇಡ್ರಿ. ಆ ಪ್ರಶ್ನೆ ನೀವು ಕೇಳಿದ್ರು ಕೂಡ ಅದು ನಿಮ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು. ಕನಸಿನ ತಿಳುವಳಿಕೆ ಕನಸಿಗೆ ಮಾತ್ರ ಸೀಮಿತವಾಗಿರ್ತದೆ, ಅದು ವ್ಯವಹಾರದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಇಲ್ಲಿಂದ ಋಷಿಕೇಶಕ್ಕೆ ಹೋದಾಗ ಕನಸಿನಲ್ಲಿ ಎಚ್ಚರ ಆಗ್ಬಿಡ್ತು ಅಂತ ತಿಳ್ಕೊಡ್ರಿ. ಅವಾಗ ಋಷಿಕೇಶ್ವಾಗ ಎಚ್ಚರ ಆಗಿರ್ತೇವೆ, ನಮ್ಮ ರೂಮ್ನಾಗ ಎಚ್ಚರ ಆಗಿರ್ತೇವೆ. ಥೌಸಂಡ್ಸ್ ಆಫ್ ಜೋಕ್ಸ್ ಆರ್ ದೇರ್ ಆನ್ ದಿಸ್. ಮಾಂಡಿಕ್ಯ ಉಪನಿಷತ್ ಬಂದಾಗ ಅವೆಲ್ಲ ಹೊರಬರ್ತಾವ. ಒಂದೊಂದು ಮಾಂಡಿಕ್ಯ ಕಾರಿಕ, ಮಾಂಡಿಕ್ಯ ಕಾರಿಕ ಬಂದಾಗ, ಗೌಡಪಾದ ಕಾರಿಕ ಬಂದಾಗ ಇವೆಲ್ಲ ಹೊರಗೆ ಬರ್ತಾವ. ಎಲ್ಲಾನು ಹೊರಗೆ ಬರ್ತಾವ ಒಂದೊಂದು ಒಂದೊಂದು. ಎಷ್ಟು ಜೋಕ್ಸ್ ಬರ್ತಾವ ಗೊತ್ತಾ? ಬಿಕಾಸ್ ಡ್ರೀಮ್ ಇಟ್ಸೆಲ್ಫ್ ಇಸ್ ಎ ಜೋಕ್. ಇವನಿಗೇನೋ ಆತ್ಮಜ್ಞಾನ ಆತಂತ. ಎಲ್ಲಿ ಆತ್ಮ? ಯಾ ಗುರುಗಳು? ಇಲ್ರಿ, ನಮ್ಗೆ ಪ್ರತಿ ದಿವಸ ಕನಸಿನಾಗ ನಮ್ಮ ಗುರುಗಳು ಉಪನಿಷತ್ ಉಪದೇಶ ಮಾಡ್ತಿದ್ರು. ಫೋಟೋ ಗುರು, ಕನಸಿನ ಗುರು, ಇದು ಯಾರು ಉಪಯೋಗಕ್ಕೆ ಬರುದಿಲ್ಲ ಅಂತ ಸಾವಿರ ಸಲ ಹೇಳಿದ್ದೆ ನಿಮ್ಗೆ ನಾನು. ಗುರು ಅಂದ್ರೆ ಯು ಶುಡ್ ಬಿ ಲೈವ್ಲಿ ಅವೈಲಬಲ್. ನನ್ನ ಸಂದೇಹ, ನನ್ನ ಸಂಶಯ, ನನ್ನ ಪ್ರಶ್ನೆಗಳನ್ನ ನಾನು ಇಲ್ಲೇ ಜೀವಂತ ಇದ್ದಾಗ ಈ ಜಾಗೃತಾವಸ್ಥೆಯಲ್ಲಿಯೇ ನಾನು ಅವುಗಳಿಗೆ ಸಮಾಧಾನವನ್ನ ಪರಿಹಾರವನ್ನ ಹುಡುಕೋಬೇಕಾಗ್ತದೆ ವಿನಃ ನಾನು ಕನಸಿನಲ್ಲಿ ಹುಡುಕೊಳಿಕ್ಕಾಗುವುದಿಲ್ಲ. ಅಲ್ಲಿಗೂ ನಿನಗೆ ಕನಸಿನಲ್ಲಿ ಪರಿಹಾರ ಸಿಕ್ಕಿತ್ತು ಅಂದ್ರೆ ಜ್ಞಾನ ಎಲ್ಲಾಗ್ಯದ? ಅದು ಬಿಡ್ರಿ, ಅದು ಜೀವ ಜಗತ್ತು, ಅದು ಕನಸಿನ ಜೀವ, ಕನಸಿನ ಜಗತ್ತು, ಅದು ಕನಸು ಅನ್ನುವುದೇ ಒಂದು ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಅದರ ಪರಿಮಿತಿಯನ್ನು ಅದಕ್ಕೆ ಅಷ್ಟಕ್ಕೆ ಸೀಮಿತ ಮಾಡಿಬಿಡೋದು ಒಳ್ಳೆಯದು. ಪ್ರತೀತಿ ಕಾಲ ಏವ ಏತೇ ಸ್ಥಿತತ್ವಾದ. ಏತಿ ಅಂದ್ರೆ ಇವು ಎರಡು. ಯಾವೆರಡು? ಪಟ್ ಪಟ್ ಹೇಳಬೇಕು. ಜೀವ ಮತ್ತು ಜಗತ್ತು. ಆದ್ದರಿಂದ ಕೇಳ್ಕೊಳ್ರಿ, ಆ ಎಕ್ಸ್ ಜೀವ ಏನಿದ್ದಾನೋ, ಯಾವ ಎಕ್ಸ್ ಜೀವ? ಮೊದಲು ಚೈತನ್ಯದ ಪ್ರತಿಬಿಂಬ ಅನಿಸಿಕೊಂಡ ಜೀವ, ಈಗ ಕನಸಿನಲ್ಲಿ ಜೀವ ಜಗತ್ತು ಎನ್ನುವ ಅನುಭವಗಳಲ್ಲಿ ಇದ್ದಂತಹ ಜೀವ, ಈ ಜೀವ ಪ್ರಾದಿಭಾಸಿಕ ಎಂದು ಅನಿಸಿಕೊಳ್ಳುತ್ತಾನೆ. ಅಂಡರ್ಲೈನ್ ಮಾಡ್ರಿ, ಪ್ರಾದಿಭಾಸಿಕೆ. ಯಾಕ್ರಿ ಪ್ರಾದಿಭಾಸಿಕ ಅಂತಂದ್ರೆ ಕಾರಣ ಕೊಡ್ತಾರೆ, ಲಾಜಿಕಲ್ ಕಾರಣ ಕೊಡ್ತಾರೆ. ಸ್ವಪ್ನ ಪ್ರಬುದ್ಧಸ್ಯ, ಇವನು ಪ್ರಾದಿಭಾಸಿಕ. ಕನಸಿನಲ್ಲಿ ಲಭ್ಯ ಇದ್ದ ಜೀವ ಅವನು ಪ್ರಾದಿಭಾಸಿಕ. ಸ್ವಪ್ನ ಪ್ರಬುದ್ಧಸ್ಯ, ಸ್ವಪ್ನದಿಂದ ಎಚ್ಚರವಾದ ನಂತರ ಪುನಃ ತಯೋಹೋ ಸ್ವಪ್ನೇ ಸ್ಥಿತಿ ನಹಿ. ಅವನು ಪುನಃ ಮತ್ತೆ ಇನ್ನೊಂದು ಸ್ವಪ್ನವನ್ನ ಕಂಡಿದ್ದೆ ಆದರೆ ಮೊದಲಿನ ಜೀವಾತ್ಮ ಇರುವುದಿಲ್ಲ, ಇವನು ಬ್ಯಾರೆ ಸ್ವಪ್ನ. ಅವ ಡ್ರೀಮರ್ ನಂಬರ್ ಒನ್ ಅನ್ನೋದು ಗೊತ್ತಿಲ್ಲ, ತಾನು ಡ್ರೀಮರ್ ನಂಬರ್ ಟೂ ಅನ್ನೋದು ಗೊತ್ತಿಲ್ಲ ಅವನಿಗೆ. ಒಂದೇ ರಾತ್ರಿ ಒಂದು ಕನಸಾದ ಮೇಲೆ ಎಚ್ಚರಾಗಿ ಪುನಃ ಮತ್ತೆ ಇನ್ನೊಂದನ್ನು ಕನಸು ಕಂಡಿದ್ದೆ. ಆದರೆ ಆ ಕನಸಿನಲ್ಲಿಯ ಜೀವ, ಮೊದಲಿನ ಕನಸಿನಲ್ಲಿಯ ಜೀವ ಅವನಿಗೆ ಗೊತ್ತೋ, ಅಲ್ಲಿ ನಾನು ನಂಬರ್ 1 ಆಗಿದ್ದೆ, ಇಲ್ಲಿ ನಂಬರ್ 2 ಆಗಿದ್ದೇನೆ, ಇಲ್ಲಿ ಮುಂದೆ ನಂಬರ್ 3 ಆಗೋ ಇದ್ದೇನೆ. ನೆವರ್. ಡ್ರೀಮರ್ ನಂಬರ್ 1, ಡ್ರೀಮರ್ ನಂಬರ್ 2 ಅಂತ ನಿಮಗೆ ಹಾಕ್ಲಿಕ್ಕೆ ಬರುದಿಲ್ಲ. ಸಾರಿ, ನಾ ಹೇಳ್ತೀನಿ ಕೇಳ್ಕೊಳ್ಳಿ. ಒಂದು ವಾರದ ಹಿಂದೆ ಕನಸು ಕಂಡಾಗ ಅವನಿಗೆ ಡ್ರೀಮರ್ ನಂಬರ್ 1 ಅಂತ ಕರೆಯೋಣವೇ? 15 ದಿವಸದ ನಂತರ ಇನ್ನೊಂದು ಕನಸು ಕಂಡಾಗ ಅವನಿಗೆ ಡ್ರೀಮರ್ ನಂಬರ್ 2 ಅಂತ ಕರೆಯೋಣವೇ? ಸ್ವಪ್ನಿ 1, ಸ್ವಪ್ನಿ 2, ಸ್ವಪ್ನಿ 3 ಅಂತ ಕರೀಲಿಕ್ಕೆ ಬರ್ತದ? 15 ದಿವಸ ಹಿಂದೆ ಅನ್ನೋದು ನಿನಗೆ ಅಲ್ಲಿ ಗೊತ್ತೇ ಇರುವುದಿಲ್ಲ. 15 ದಿವಸದ ನಂತರ ನಾ ಕಾಣಲಿಕ್ಕತ್ತೀನಿ ಅನ್ನೋದನ್ನು ಗೊತ್ತಿರುವುದಿಲ್ಲ. ಆ ಕಾಲಮಾನ ನಿನಗೆ ಗೊತ್ತಿರುವುದಿಲ್ಲ. ಈ ಕಾಲಮಾನವೇ ನಿನಗೆ ಗೊತ್ತಿರುವುದಿಲ್ಲ. ಡ್ರೀಮ್ನೊಳಗೆ ಯಕ್ಷರನ್ನ ನೋಡ್ತೀಯ, ಓ 4 ಗಂಟೆಗೆ ಕನಸು ಬಿದ್ದದ. ನಾಲ್ಕು ಗಂಟೆಗೆ ನೀ ಯಾವನು ಹೇಳದ ನಿನಗೆ? ನೀ ಕನಸು ಕಾಣುವಾಗ ನೋಡಿದ್ಯೂ ಎಚ್ಚರಾದ್ಮೇಲೆ ಅನ್ಬೇಕಾದ್ರೆ, ಕನಸು ಕಂಡು ಎಚ್ಚರಾದ ಸಮಯಕ್ಕೆ 1 ಗಂಟೆನೂ ಆಗಿರ್ಬೋದು, 1 ಸೆಕೆಂಡು ಆಗಿರ್ಬೋದು, 1 ನಿಮಿಷನೂ ಆಗಿರ್ಬೋದು, ವಿ ಡೋಂಟ್ ನೋ. ಆವಾಗ ಎಚ್ಚರ ಆದ ಮೇಲೆ ನೋಡಿದ ಕಾಲಕ್ಕೂ ಕನಸನ್ನ ಕಾಣುವ ಕಾಲಕ್ಕೂ ವ್ಯತ್ಯಾಸ ಇದೆ. ಈ ಕಾಲದ ಅರಿವೇ ನಿನಗಿಲ್ಲ. 15 ದಿನದ ಹಿಂದೆ ಕನಸು ಕಂಡೆ, ಆ ಕನಸುಗಾರನು ನಾನೇ. ಇನ್ನ ನಂತರ ಒಂದು ಕನಸು ಕಾಣ್ತೀನಿ, ಆ ಕನಸುಗಾರನು ಕೂಡ ಭವಿಷ್ಯದಲ್ಲಿ ನಾನೇ. ಮೂರ್ಖತನ ಅಂತ ಕರೀತಾರೆ. ಇದು ಸಾಧ್ಯವೇ ಇಲ್ಲ. ಯಾಕೆ? ಈ ಕಾಲದ ಎಚ್ಚರವೇ ನನಗಿಲ್ಲ. ಥಿಂಕ್ ಅಬೌಟ್ ಇಟ್. ಸ್ವಪ್ನಿ 1, ಸ್ವಪ್ನಿ 2, ಸ್ವಪ್ನಿ 3 ಅಂತ ಇಲ್ಲೇ ಇಲ್ಲ. ಅವತ್ತಿನ ಸ್ವಪ್ನ, ಅವತ್ತಿನ ಜಗತ್ತು, ಆ ಸ್ವಪ್ನದ ಜಗತ್ತು, ಅವತ್ತಿ ಅವನಿಗೆ ಆ ಜಗತ್ತು, ಆ ಲೋಕದಲ್ಲಿ ಮಾತ್ರ ಸತ್ಯ. ವಿನಃ ಆ ಸತ್ಯವನ್ನು ಸ್ಟ್ರೆಚ್ ಮಾಡ್ಲಿಕ್ಕೆ ಬರೋದಿಲ್ಲ. ಜಾಗೃತಾವಸ್ಥೆಯಲ್ಲಾಗಲಿ ಇನ್ನು ಎಲ್ಲಿಯೂ ಮಾಡಿ ಬರೋದಿಲ್ಲ. ಆದ್ದರಿಂದ ಆ ಜೀವನಿಗೆ ಪ್ರಾದಿಭಾಸಿಕ ಜೀವ ಎಂದು ಕರೆಯುತ್ತಾರೆ. ಲಾಜಿಕಲಿ ಪ್ರೂವ್ಡ್ ಪ್ರಾದಿಭಾಸಿಕ ಜೀವ. ಕ್ಯಾ ಬಾತ್ ಹೇ? ಪುನಃ ಸ್ವಪ್ನೇ, ಮತ್ತೊಂದು ಸ್ವಪ್ನದಲ್ಲಿ ಅವನು ಇದ್ದಾಗ ಮೊದಲಿನ ಸ್ವಪ್ನದ ಬಗ್ಗೆ ಮೊದಲಿನದು, ಈಗಿಂದು, ನಂತರದ್ದು ಅನ್ನುವ ಭೇದಗಳು ಅವನಿಗೆ ಇರುವುದಿಲ್ಲ. ನ ಹಿ ಕ್ಲಿಯರ್ ಆಯ್ತಿಲ್ಲ. ಪ್ರಾತಿಭಾಸಿಕ ಜೀವಹಾಯ ಅದನ್ನ ಜೀವೋ ಯಹ ಮಾಡೋಕೆ ಪ್ರಾದಿಭಾಷಿಕ ಜೀವೋ ಯಹ ತಜ್ಜಗತ್ ಪ್ರಾದಿಭಾಷಿಕಂ ವಾಸ್ತವಂ ಮನ್ಯತೆನ್ಯಸ್ತು ಮಿಥ್ಯೇತಿ ವ್ಯಾವಹಾರಿಕಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.